ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಂಡು ನಾಲ್ಕಾರು ಜನ ಯುವಕರಿಗೆ ಮಾದರಿ ಆಗಬೇಕಂತಕ್ಕಂತ ಉದ್ದೇಶದಿಂದ ಅಷ್ಟೇ ಅಲ್ಲದೆ ಇವತ್ತಿನ ಯುವಕರು ಸರ ಯಾರು ಕೂಡ ಕೃಷಿಗೆ ಬರ್ತಾ ಇಲ್ಲ. ಅದೇ ರೀತಿಯ ನಮ್ಮ ಪಾಲಕರು ಸಹಿತ ದೊಡ್ಡವರು ಸಹಿತ ಅವರಿಗೆ ನೀವು ಕೃಷಿ ಮಾಡಬೇಡ್ರಿ, ನಾವು ಮಾಡಿ ಸಾಕಾಗೈತಿ, ನಾವು ಮಾಡಿ ಹಾಳಾಗಿವಿ, ನೀವು ಬೇರೆ ಎಲ್ಲರ ಹೋಗ್ರಿ, ಬೇರೆ ಎಲ್ಲರ ಕಂಪನಿಯಾಗ ನೌಕರಿ ಮಾಡ್ರಿ, ಜಾಬ್ ಮಾಡ್ರಿ ಅಂತ ಹೇಳ್ತಾರೆ ಹೊರತು ಅವ್ರದ್ದು ಕೂಡ ಒಂದು ತಪ್ಪು ಅಂತ ಹೇಳ್ಬೋದು ಸರ್. ಅದು ಕೃಷಿ ಅಂತಂದ್ರೆ ಒಂದು ಮಹಾನ್ ಕಾರ್ಯ ಸರ್. ಅದು ಈ ಕೃಷಿ ಅಂತ ಕಾರ್ಯ ಸಿಗಬೇಕಂದ್ರೆ ಪೂರ್ವಜನ ಪುಣ್ಯ ಇರಬೇಕಂತ ಅನಿಸ್ತದ. ಯಾಕಂದ್ರೆ ನಾವೆಲ್ಲರಿಗೂ ಅನ್ನ ಹಾಕ್ತಕ್ಕಂತ ಒಂದು ಪುಣ್ಯ ನಮ್ಗೆ ಸಿಗ್ತದ. ಅದಕ್ಕಾಗಿ ನಂದೇನ್ ಸರ, ಈ ನೌಕರಿ ಮಾಡಕ್ಕ ಅಥವಾ ಬೇರೆ ಕಂಪನಿಗಳು ಕೆಲಸ ಮಾಡಕ್ಕ ಅಥವಾ ಬೇರೆ ಬೇರೆ ಕೆಲಸ ಮಾಡಕ್ಕ ಹಳ್ಳಿಗಳನ್ನ ಬಿಟ್ಟು ಸಿಟಿ ಕಡೆ ಹೋಗ್ತಕ್ಕಂತ ಯುವಕರು, ನಾನು ಒಂದೇ ಎಕರೆಯಾಗಿ ಹೊಲ ಇರಲಕ್ಕ ಅದೇ ಹೊಲದಾಗ ನಾನು ಕೃಷಿ ಮಾಡಿ ಅದರೊಳಗೆ ನಾನು ನೌಕರಿಗಿಂತ ಜಾಸ್ತಿ ಹಣವನ್ನು ಸಂಪಾದನೆ ಮಾಡ್ತೀನಿ ಅಂತಕ್ಕಂತ ವಿಚಾರ ಅವ್ರಿಗೆ ಬರಬೇಕು. ಆ ರೀತಿ ನಾವು ಅವ್ರಿಗೆ ಮಾಡಿ ತೋರಿಸಬೇಕು ಅಂತಕ್ಕಂತ ವಿಚಾರ ಇಟ್ಕೊಂಡು ನಾನು ಈ ಕೃಷಿ ಮಾಡಿರ್ತೀನಿ ಸರ್. ಈಗ ಏನು ತಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಆ ಕೃಷಿ, ಅದಕ್ಕ ಮೇಲೆ ನೀವು ಮಾಡ್ತಾ ಇರುವಂತಹ ಒಂದು ಕೃಷಿಗೆ ಏನು ವ್ಯತ್ಯಾಸ ಮಾಡಿಕೊಂಡು ಇದ್ರೊಳಗೆ ಸುಧಾರಣೆ ಮಾಡಿಕೊಳ್ಳುವಂತಹ ಒಂದು ವಿಚಾರ ತಮಗೆ ಬಂತು, ಮತ್ತೆ ಹೆಂಗ್ ಮುಂದುವರೆದ್ರಿ ನೀವು? ಸರ್, ನಾನು 2008-09 ಸಾವಯವ ಕೃಷಿ ಪರಿವಾರದಾಗ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಂದು ಜಾಬ್ಗಿಂತ ಮುಂಚಿತವಾಗಿ ಆ ಕೆಲಸ ಮಾಡ್ತಿದ್ದೆ, ಜಾಬ್ ಜೊತೆ ಜೊತೆಗೂ ಆ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಬಸವನ ಭಾಗ್ಯವಾಡಿಗೆ ರೈತ ಮಿತ್ರ ಸಾವಯವ ಕೃಷಿ ಪರಿವಾರ ಅಂತ ಪರಿವಾರದ ಸರ್. ಅದರಲ್ಲಿ ನಾನೇನು ಪ್ರತಿಯೊಬ್ಬ ರೈತನಿಗೆ ಸಾವಯವ ಕೃಷಿ ಮಾಡ್ರಿ, ರಾಸಾಯನಿಕಗಳನ್ನ ಬಳಸಬೇಡ್ರಿ ಜಾಸ್ತಿ, ರಾಸಾಯನಿಕ ಬಳಸೋದ್ರಿಂದ ನಮ್ ಸಾಕಷ್ಟು ಆರೋಗ್ಯ ಹಾಳಾಗ್ತದ, ಬರಲಾರದಂತ ಮಾರಕ ರೋಗಗಳು ಬರ್ತಾವು, ಅದಕ್ಕಾಗಿ ನೀವು ದಯಮಾಡಿ ಸಾವಯವ ಕೃಷಿ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಸರ್. ಈ ಜಮೀನು ಆಕ್ಚುಲಿ ನಮ್ ಮಾವಾರ್ದ ಸರ್, ನಮ್ ತಾಯಿಯವ್ರ ತಮ್ಮವ್ರದ್ರಿ, ಇದನ್ನ ನಮ್ ತಂದೆಯವರ ಮಾಡ್ಕೋತಿದ್ರಿ. ನಮ್ ತಂದೆಯವರ ಹೆಸರಲ್ಲಿದ್ದ ಜಮೀನು 4 ಎಕರೆ ಬೇರೆ ಕಡೆ ಇದೆ ಸರ್, ಮುಳವಾಡ ರೈಲ್ವೆ ಸ್ಟೇಷನ್ ಹತ್ರ ಇದೆ. ಇದನ್ನ ನಮ್ ಮಾವಾರ ಅದನ್ನ ಮಾರಾಟಕ್ಕೆ ತೆಗೆದ ಸರ್. ಇದು ಮಾರಾಟಕ್ಕೆ ತೆಗೆದಾಗ ಇದನ್ನ ನಾನೇ ಒಂದು 25 ಲಕ್ಷ ರೂಪಾಯಿ ಗುತ್ತಿಗೆ ಕೊಟ್ಟು ನಾನೇ ಈ ಜಮೀನ್ ತಗೊಂಡಿ ಸರ್. ಯಾವಾಗ ನಾ ಈ ಜಮೀನ್ ತಗೊಂಡೆ ಅವಾಗಿಂದ ನಾನು ನಮ್ಮ ಅಪ್ಪ ಇದಕ್ಕಿಂತ ಮುಂಚೆ ಹೇಳ್ತೀನಿ ಸರ್, ನಮ್ಮ ಅಪ್ಪಗೆ ಹೇಳ್ತಿದ್ದೆ ನಾನು. ನನ್ನ ತಾಲೂಕ್ನಾಗ ಸಾವಯವ ಕೃಷಿ ಪರಿವಾರದ ಒಬ್ಬ ಸಂಚಾಲಕ ಕೆಲಸ ಮಾಡಿದ್ರು ಸಹಿತ ನಮ್ ತಂದೆ ನನಗೆ ತಿದ್ದಕ್ಕಾಗಿಲ್ಲ ಸರ್. ನಮ್ ತಂದೆ ನನ್ನ ಮಾತು ಕೇಳಿಲ್ಲ ಅವರು. ಯಾವಾಗ ನಾ ಜಮೀನ್ ತಗೊಂಡಲ್ಲ, ತಗೊಂಡ್ರೆ ನಮ್ ತಂದೆಯವರು ಇಲ್ಲಿ ನೀ ಏನ್ ಮಾಡ್ತೀವಿ ಮಾಡಪ್ಪ, ನಾವೇನು ಮಾಡಕ್ಕಾಗುದಿಲ್ಲ, ನಾವು ನಮ್ಮ ಹೊಲದಾಗ ನಾವ್ ಏನಾರ ಮಾಡ್ಕೋತೀವಿ, ನೀ ಏನ್ ಸಾವಯವ ಮಾಡು ಏನಾರ ಮಾಡತ್ತ ಇಲ್ಲಿ ಬಿಟ್ಟು ಹೋದ್ರು ಸರ್. ಯಾವಾಗ ನಾ ಈ ಜಮೀನ್ ಖರೀದಿ ಮಾಡಿದೆ ಅವತ್ತಿನಿಂದ ನಾ ಈ ಜಮೀನಿನೊಳಗೆ ಸಂಪೂರ್ಣ ಸಾವಯವ ಕೃಷಿ ಪದ್ಧತಿ ಒಳಗೆ ಮಾಡತ್ತೀನಿ ಸರ್. ಸಾವಯವ ಕೃಷಿ ಪದ್ಧತಿ ಒಳಗೆ ಏನೇನು ಪರಿಕರಗಳು ಬರ್ತಾವಲ್ಲ, ಕೀಟನಾಶಕ ಆಗಿರಬಹುದು, ಗೊಬ್ಬರ ಆಗಿರಬಹುದು, ಪ್ರತಿಯೊಂದೂ ನಾನೇ ತಯಾರು ಮಾಡ್ತೀನಿ ಸರ್. ಇಲ್ಲೇ ಗೋಕೃಪಾಮೃತ, ಜೀವಾಮೃತ, ಆಮೇಲೆ ಗೋ ನಂದಾ ಜಲ, ಆಮೇಲೆ ಎರೆ ಜಲ, ಆಮೇಲೆ ಬೂದಿ ಜಲ, ಫಲ ರಸಾಯನ, ಪ್ರತಿಯೊಂದು ನಾನೇ ತಯಾರು ಮಾಡಿ ನನ್ನ ಜಮೀನಿಗೆ ನಾನೇ ಹೊಡ್ಕೋತೀನಿ ಸರ್. ನನ್ನ ವೆಂಚೂರಿ ಮೂಲಕ ಗೊಬ್ಬರಗಳನ್ನ ಒಳಬಿಡ್ತೀನಿ. ಸ್ಪ್ರೇ ಮಾಡಬೇಕಂತಂದ್ರೆ ನಾನು ಒಂದು ಸಣ್ಣೊಂದು ಸೋಲಾರ್ ಮಷಿನ್ ತಗೊಂಡಿನ್ರಿ. ಆ ಸೋಲಾರ್ ಮಷಿನ್ ಮೂಲಕ ನಾನು ಎಲ್ಲಾ ಬೆಳೆಗಳಿಗೆ ಸ್ಪ್ರೇ ಮಾಡ್ಕೊಂಡು ಮುಗಿಸಿಂದ ಸಂಪೂರ್ಣ ಸಾವಯವ ಮಾಡಬೇಕು. ಆಮೇಲೆ ಅರಣ್ಯ ಬೆಳೆಸಬೇಕು ಅಂತಕ್ಕಂತ ಮಹಾದಾಶೆಯಿಂದ, ಯಾಕಂತಂದ್ರೆ ಸರ್ ಕೊನೆಯ ಸಲ ಲಾಸ್ಟ್ ಟೈಮ್ ಕೊರೋನಾ ಅಂತಕ್ಕಂತ ಮಹಾಮಾರಿ ರೋಗ ಬಂದಾಗ ತಮಗೆಲ್ಲ ಗೊತ್ತಿದ್ದಂಗ ಆ ಆಕ್ಸಿಜನ್ ಕೊರತೆಯಿಂದಾಗಿ ಬಹಳಷ್ಟು ಜನ ಸತ್ತರು ಅಂತಕ್ಕಂತ ವಿಚಾರ. ಆ ಆಕ್ಸಿಜನ್ ನಾವ್ ಏನ್ ಮಾಡ್ತೀವಿ ಸರ್, ರೈತರ ಅದಾವತ್ನವ್ರು ಏನ್ ಮಾಡಕತ್ತಾರ್ರಿ, ವಡ್ಡಿನೊಳಗೆ ಇದ್ದಂತ ಒಂದು ಎರಡು ಗಿಡಗಳನ್ನು ಸಹಿತ ಕಡದ್ ಹಾಕಿಬಿಡ್ತಾರ ಸರ್. ಅದು ಬೆಳೆಯಂಗಿಲ್ಲ ಅಂತಕ್ಕಂತ ವಿಚಾರ ಇಟ್ಕೊಂಡ ಕಡದ್ ಹಾಕಿ ಬರೇ ಬಿತ್ತುದು ಬರುದು ಅಷ್ಟೇ ಮಾಡ್ತಾರ ಸರ್. ಆ ಗಿಡ ಕಡಿಯೋದ್ರಿಂದ ಏನಾಗ್ತದ್ರಿ, ನಮ್ಮ ಭೂಮಿಯೊಳಗ ನೀರಿನ ಮಟ್ಟನೂ ಕಡಿಮೆ ಆಗ್ತೈತಿ, ಆಮೇಲೆ ಮಣ್ಣಿನ ಹಾಳಾಗುವಿಕೆನೂ ಜಾಸ್ತಿ ಆಗ್ತದೆ ಸರ್, ಮಣ್ಣು ಹರಿದು ಹೋಗ್ತೈತಿ, ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಗಿಡ ಇದಕ್ಕೆ ಆಶ್ರಯ ಇರಲಾರ್ದಂಗ್ ಆಗ್ತೈತಿ ಅಂತ ವಿಚಾರ ಇಟ್ಕೊಂಡು ನಾನೇನ್ ಮಾಡೀನಿ ಸರ್, ನಾನು ಸುಮಾರು ಒಂದು 900 ಅರಣ್ಯ ಸಸಿ ಹಚ್ಚಿನಿ ಸರ್, 800 ಮಹಾಗಣಿ ಹಚ್ಚಿನಿ ಸರ್, 150 ಶ್ರೀಗಂಧ ಹಚ್ಚಿನಿ ಸರ್. ಅಲ್ಲಿ ಪೂರಾ 1 ಎಕರೆ 1.25 ಎಕರೆ ಪೂರಾ ಅದಕ್ಕೆ ಬಿಟ್ಟುಬಿಟ್ಟಿನ್ರಿ. ಯಾಕಂತಂದ್ರೆ ನಾವೊಬ್ಬ ಸಮಾಜದ ಒಬ್ಬ ಮನುಷ್ಯ ಇದೀನಿ ಅಂತಂದ್ರೆ ಈ ಸಮಾಜದ ನಮ್ಮ ದೇಶದ ನಮ್ಮ ಜಗತ್ತಿನ ಜವಾಬ್ದಾರಿ ನಮಗೂ ಕೂಡ ಇರಬೇಕು ಸರ್. ಟೋಟಲ್ ಆಗಿ ನಮ್ಗೆ ಆಕ್ಸಿಜನ್ ಕೊರತೆ ಆಗತ್ತೆ ಅಂದ್ರೆ ಇವತ್ತು ಅವ್ರು ಸತ್ತಾರೆ ನಾಳೆ ನಾವು ಸಾಯ್ಬೋದು ಸರ್. ಅದೇ ಕೊರತೆಯಿಂದಾಗಿ ಆ ಕೊರತೆ ಅದ ಜಾಸ್ತಿ ಆಗುತ್ತಾ ಹೋಗತ್ತೆ ಹೊರತು ನಮ್ಮಂತ ಬುದ್ಧಿವಂತರು ನಮ್ಮಂತ ತಿಳಿದವರು ಅದ್ರಾಗ ನಾವು ಒಂದು ಹೆಜ್ಜೆ ಇಡಲಿಲ್ಲ ಅಂದ್ರೆ, ಆ ಗಿಡಗಳನ್ನ ನಾವು ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ, ಅರಣ್ಯವನ್ನ ನಾವು ಬೆಳೆಸಲಿಲ್ಲ ಅಂತಂದ್ರೆ ಪರಿಸ್ಥಿತಿ ಬಹಳ ಹದಗೆಡ್ತೈತಿ ಅಂತಕ್ಕಂತ ಒಂದು ವಿಚಾರ ಇಟ್ಕೊಂಡ ಸಾಮಾಜಿಕ ಕಳಕಳಿಯಿಂದ ನಾನು ಅರಣ್ಯ ಕೃಷಿ ಮಾಡಿನಿ ಸರ್. ಆಕ್ಸಿಜನ್ ಎಲ್ಲರಿಗೂ ಹೆಚ್ಚಾಗಲಿ, ಎಲ್ಲರೂ ಆರಾಮಾಗಿರಲಿ, ಎಲ್ಲರೂ ಖುಷಿಯಿಂದ ಇರಲಿ ಅಂತಕ್ಕಂತ ವಿಚಾರ. ಅದರ ಜೊತೆ ಜೊತೆ ಸಾಕಷ್ಟು ಪ್ರಾಣಿ ಪಕ್ಷಿಗಳಿಗೆ ಅದು ಆಶ್ರಯ ತಾಣ ಆಗಲಿ, ಆಮೇಲೆ ನನ್ನ ಮಣ್ಣಿನ ಸವಕಳಿ ತಪ್ಪಲಿ, ಆಮೇಲೆ ನನ್ನ ಮಣ್ಣಿನ ಫಲವತ್ತತೆ ಹೆಚ್ಚಾಗಲಿ, ಈ ವಿಚಾರ ಇಟ್ಕೊಂಡು ಆಮೇಲೆ ಆ ಗಿಡಗಳಿಂದ ನಮ್ಗೆ ಸುಮಾರು 10-15-20 ವರ್ಷಕ್ಕೆ ಅದರದೇ ಅಂತ ಇಳು ಬರ್ತದೆ ಸರ್. ಅದ್ರಾಗೆಲ್ಲಾನೂ ಇದೆ ಸರ್. ಈ ಸದ್ಯಕ್ಕಿನ ಸಾಮಾಜಿಕ ಕಳಕಳಿ ಆಯ್ತು, ಪರಿಸರದ ಕಾಳಜಿ ಆಯ್ತು, ಮುಂದೂ ಕೂಡ ನಮ್ಗೆ ಆದಾಯನೂ ಕೂಡ ಕೊಡ್ತದೆ ಸರ್. ಎಲ್ಲಾ ವಿಚಾರ ಇಟ್ಕೊಂಡು ನಾನು ಈ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಾಕ್ತೀನಿ ಸರ್. ಈಗ ಸಾವಯವ ಕೃಷಿಗೆ ಬರಬೇಕು ಅಂತಂದ್ರೆ ಅಥವಾ ಯಾವುದೇ ವೈಜ್ಞಾನಿಕ ಕೃಷಿ ಇರಬಹುದು ಅಥವಾ ಯಾವುದೇ ನಾವು ಮಾಡುವಂತಹ ಒಂದು ಕೆಲಸ ಇರಬಹುದು, ಅದರೊಳಗೆ ನಮಗೆ ಒಂದ್ ಸ್ವಲ್ಪ ಜ್ಞಾನ ತರಬೇತಿ ಬೇಕಾಗ್ತದೆ. ಸಾವಯವ ಕೃಷಿ ಮಾಡುವಂತಹ ಸಂದರ್ಭದೊಳಗೆ ಈಗೇನು ತಾವು ಎಲ್ಲ ಔಷಧಗಳನ್ನು ಹೇಳಿದ್ರಿ, ಪೀಡನಾಶಕಗಳನ್ನು ಹೇಳಿದ್ರಿ, ಆಮೇಲೆ ಪೋಷಕ ದ್ರವ್ಯಗಳನ್ನು ಹೇಳಿದ್ರಿ, ಇದನ್ನ ತಯಾರು ಮಾಡುವಂತಹ ಇದನ್ನು ಬಳಸುವಂತಹ ಒಂದು ತರಬೇತಿ ಆಗಿರಬಹುದು ಅಥವಾ ಸಾವಯವ ತತ್ವಗಳ ಬಗ್ಗೆ ತಾವು ಎಲ್ಲಿ ತಿಳ್ಕೊಂಡ್ರಿ? ಸರ್, ನಾನು ಇವೆಲ್ಲ ತಿಳ್ಕೊಂಡಿದ್ದು ಕನ್ನೇರಿಯ ಪರಮ ಪೂಜ್ಯ ಅದೃಶ್ಯ ಕಾಡಿಸಿದ ಸ್ವಾಮಿಗಳಿಂದ. ಅವರ ಯೂಟ್ಯೂಬ್ನ್ಯಾಗ ಅವ್ರದ್ದು ಕೆಲವೊಂದು ಹೇಳಿಕೆಗಳು ಸ್ಪೀಚ್ಗಳು ಬರ್ತಾ ಇದ್ದವು ಸರ್. ಆಕ್ಚುಲಿ ನಮ್ಮ ಮಣ್ಣಿನ ಮೇಲೆ ಭೂಮಿ ಮೇಲೆ ಪ್ರೀತಿ ಬಂದಿದ್ದಂದ್ರೆ ಅವ್ರ ಸ್ಪೀಚ್ನಿಂದ ಸರ್. ನಾವು ಈ ಪ್ರಮಾಣವಾಗಿ ನಮ್ಮ ಮಣ್ಣನ್ನು ಹಾಳು ಮಾಡ್ಕೊಳಕ್ತೀವಿ, ಈ ಪ್ರಮಾಣವಾಗಿ ನಾವು ಭೂಮಿಯನ್ನು ಹಾಳು ಮಾಡ್ಕೊಳ್ತೀವಿ. ಇದೇ ರೀತಿ ನಾವು ಮುಂದೆ ಹೋದಿವಪ್ಪ ಅಂತಂದ್ರೆ ಸುಮಾರು 10-20 ವರ್ಷನಾಗ ನಮ್ಮ ಭೂಮಿ ಯಾವುದೇ ಒಂದೇ ಒಂದು ಕಾಳು ಬೆಳೆಯಲಾರದಂತಹ ಪರಿಸ್ಥಿತಿ ಹೋಗ್ತೈತಿ. ಆಮೇಲೆ ನಾವು ಈ ಸದ್ಯಕ್ಕೆ ಅತಿ ಹೆಚ್ಚು ರಾಸಾಯನಿಕಗಳನ್ನ ಕೀಟನಾಶಕಗಳನ್ನ ಬಳಸೋದ್ರಿಂದ ಕ್ಯಾನ್ಸರ್ ಅಂತ ಮಹಾಮಾರಿ ರೋಗಗಳು ಬರ್ತಾ ಇದಾವ, ಆಮೇಲೆ ಬಿಪಿ ಶುಗರ್ ಅಂತ ರೋಗಗಳು ಬರ್ತಾ ಇದಾವ. ಅದಕ್ಕಾಗಿ ನಾವು ಅವೆಲ್ಲ ತಪ್ಪಿಸಬೇಕಾಗಿತ್ತಪ್ಪ ಅಂತಂದ್ರೆ ರೈತ ಅದಾವ, ಸಾವಯವ ಕೃಷಿನ ಮಾಡಬೇಕು. ಅವನು ಕೂಡ ರೈತ ಅನ್ನದಾತ, ಅನ್ನದಾತ ಅನ್ಸ್ಕೊಂಡವ ಎಲ್ಲರಿಗೂ ಅನ್ನನೇ ಕೊಡಬೇಕು ಹೊರತು ವಿಷವನ್ನು ಕೊಡಬಾರ್ದು ಅಂತಕ್ಕಂತ ವಿಚಾರಧಾರೆಯನ್ನ ನಾನು ಸಾಕಷ್ಟು ಅವರ ಯೂಟ್ಯೂಬ್ಗಳನ್ನ ಕೇಳಿ ಕೇಳಿ ಕೇಳಿ ನಾನು ಮನ ಪರಿವರ್ತನೆ ಮಾಡಿಕೊಂಡು ನನ್ನಷ್ಟಕ್ಕೆ ನಾನೇ ಬರೀ ಕೇವಲ ಅವರ ಯೂಟ್ಯೂಬ್ ಸ್ಪೀಚ್ನಿಂದ ಮಾತ್ರ ನಾನು ಬದಲಾವಣೆಯಾಗಿ ನಾನು ಈ ಸಾವಯವ ಕೃಷಿ ಹೇಳಿದ್ದೀನಿ ಸರ್. ಅಲ್ಲಿಂದ ಇಲ್ಲಿ ತನಕ ನಿಮ್ಮ ಸ್ವಂತ ಜ್ಞಾನದ ಮೇಲೆ, ಆಮೇಲೆ ಏನು ತಾವು ಹೇಳಿದ್ರಿ ಕನ್ನರಿ ಅಪ್ಪ ಅವರದು, ಅವರ ಒಂದು ಜ್ಞಾನವಾಹಿನಿ ಮೂಲಕ ನೀವು ಕಲಿತಾ ಇದ್ದೀರಿ ಮತ್ತೆ ಅದನ್ನೇ ಅನುಷ್ಠಾನಕ್ಕೆ ತರ್ತಾ ಇದ್ದೀರಿ. ಹೌದ್ ಸರ್, ಅವ್ರ ಹೇಳಿಂದ ನಾನು ಅದೇ ಪ್ರಕಾರ ಮಾಡ್ಕೊಂಡು ಅವ್ರು ಏನೇನು ಹೇಳ್ತಾರಲ್ಲ ಅದ್ರ ಪ್ರತಿಯೊಂದನ್ನು ಹೇಳ್ತಾರೆ ಸರ್. ಅವ್ರ ಅದ್ರಾಗ ಅವ್ರ ಸ್ಪೀಚ್ ಒಳಗೆ ಒಂದ್ ಹುಳ ಸಹಾಯ ಹೊಡಿಬೇಕಂದ್ರೆ ಏನ್ ಮಾಡಬೇಕು, ನಮ್ಮ ಹೊಲ ಫಲವತ್ತ ಆಗಬೇಕಂದ್ರೆ ಏನ್ ಮಾಡಬೇಕು, ಪ್ರತಿಯೊಂದನ್ನು ಹೇಳ್ತಾರೆ ಸರ್. ಅದ್ರ ಅವ್ರ ಹೇಳಿದ್ದೆಲ್ಲ ಅವ್ರ ಸ್ಪೀಚ್ ಕೇಳ್ಕೊತ್ ಕೇಳ್ಕೊತ್ ಬರ್ಕೊಂಡ್ ಇಟ್ಕೊಂಡಿನಿ ಸರ್, ನಾ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿನಿ. ಅದ್ರ ಜೊತೆ ಜೊತೆಗೆ ಏನಾದ್ರೂ ಇವು ಮತ್ತೆ ಬೇರೆ ಬೇರೆ ಕಡೆ ಇವು ಆಡ್ ಸಾಕಾಣಿಕೆ ತರಬೇತಿ ಬಂತು ಅಂದ್ರೆ ಆ ತರಬೇತಿ ನಾನು ಹೋಗೇ ಬಿಡ್ತೀನಿ ಸರ್. ಆಮೇಲೆ ಜೇನ್ ಸಾಕಾಣಿಕೆ ತರಬೇತಿ ಬಂತು, ಜೇನ್ ಸಾಕಾಣಿಕೆ ತರಬೇತಿಗೆ ಹೋದೆ. ಆಮೇಲೆ ಕೋಳಿ ಸಾಕಾಣಿಕೆ ತರಬೇತಿ ಬಂತು, ಕೋಳಿ ಸಾಕಾಣಿಕೆ ತರಬೇತಿ ತಗೊಂಡೆ. ಆಮೇಲೆ ಹೈನುಗಾರಿಕೆ ತರಬೇತಿ ಇತ್ತು, ಹೈನುಗಾರಿಕೆ ತರಬೇತಿ ತಗೊಂಡೆ. ನಾನು ಪ್ರತಿಯೊಂದನ್ನು ಕೂಡ ತರಬೇತಿ ತಗೊಂಡ ಮಾಡತ್ತೀನಿ ಸರ್. ನನ್ಗೆ ಗೊತ್ತಿಲ್ಲಾರ್ದು ಏನು ಮಾಡಿದ್ ಸರ್. ಆದ್ರೆ ನಾನು ಪ್ರಯೋಗ ಮಾಡ್ಕೋತ ತರಬೇತಿ ತಗೊಂಡು ನಾ ಎಲ್ಲಿ ತರಬೇತಿ ತಗೋತೀನಿ ಅದನ್ನ ಬಂದು ಪ್ರಯೋಗ ಮಾಡೇ ಬಿಡ್ತೀನಿ ಸರ್. ಅದು ಸುಮ್ನೆ ತರಬೇತಿ ತಗೊಂಡೆ ಬಂದೆ ಸುಮ್ಕುತ್ತಿ ಅಂತೇಳಿ ನಾ ಯಾವತ್ತು ಮಾಡಲ್ಲ ಸರ್. ನಾನು ಫಸ್ಟ್ ಟೈಮ್ ಕೋಳಿ ಸಾಕಾಣಿಕೆ ತರಬೇತಿ ತಗೊಂಡ್ ಬಂದ ಸರ್, ಅಲ್ಲಿ ಬಂದು ಕೋಳಿ ಸಾಕಿಬಿಟ್ಟಿನಿ. ಆಮೇಲೆ ಆಡು ಸಾಕಾಣಿಕೆ ತರಬೇತಿ ಹೋದೆ, ಆಡ್ ಬಂದು ಆಡ್ ಸಾಕೊಂಡ್ಬಿಟ್ಟೆ. ಆಮೇಲೆ ಜೇನ್ ಸಾಕಾಣಿಕೆ ತರಬೇತಿ ಹೋದೆ, ಬರೋ ಬಂದಾಗ ಜೇನ್ ಪೆಟ್ಟಿಗೆ ತಗೊಂಡ ಬಂದ್ಬಿಟ್ಟೆ. ಬಂದು ನನಗೆ ಒಂದ್ ಪೆಟ್ಟಿಗೆ ಹೋಗಿ ಮೂರ್ ಪೆಟ್ಟಿಗೆ ಮಾಡ್ಕೊಂಡ್ ಸರ್. ಈ ತರ ನಾನು ಎಲ್ಲಾನು ಪ್ರತಿಯೊಂದನ್ನು ಕೂಡ ನಾನು ತರಬೇತಿ ತಗೊಂಡ ಮಾಡ್ತೀನಿ ಸರ್. ತರಬೇತಿ ಅಂತಂದ್ರೆ ಏನು ಕೃಷಿ ವಿಶ್ವವಿದ್ಯಾಲಯ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿರ್ತಾವ ಅಥವಾ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಿರ್ತಾವ, ಎಲ್ಲಿ ತರಬೇತಿ ತಾವು ತಗೊಂಡ್ರಿ ಸರ್? ನಾನು ಕೋಳಿ ಸಾಕಾಣಿಕೆದು ಆಮೇಲೆ ಜೇನು ಸಾಕಾಣಿಕೆದು ಬಾಗಲಕೋಟೆಯ ಕೆ ಪಾರ್ಶಿ ಒಳಗೆ ತಗೊಂಡಿನಿ ಸರ್. ಕರ್ನಾಟಕ ಕೃಷಿಕರ ಸಂಪನ್ಮೂಲ ಕೇಂದ್ರಕ್ಕೆ ನನಗೆ ಕೆ ಪಾರ್ಶಿ ಇದೆ ಸರ್ ಬಾಗಲಕೋಟೆಗೆ, ಅಲ್ಲೇ ತರಬೇತಿ ತಗೊಂಡಿನಿ ಸರ್. ಆಮೇಲೆ ಹೈನುಗಾರಿಕೆಯನ್ನ ಇಲ್ಲಿ ಬಿಜಾಪುರದ ಪಶು ಸಂಗೋಪನೆ ಇಲಾಖೆ ಒಳಗೆ 7 ದಿನ ತರಬೇತಿ ಕೊಡ್ತಾರೆ, ಒಂದು 5-6 ವರ್ಷದಿಂದ. ಅದನ್ನ ಅಲ್ಲಿ ತರಬೇತಿ ತಗೊಂಡಿನಿ ಸರ್. ಆಮೇಲೆ ಈಗ ಜಸ್ಟ್ ಮೀನು ಸಾಕಾಣಿಕೆ ಒಂದು ಮುಂದಿನ ಶುಕ್ರವಾರ ದಿವಸದಲ್ಲಿ ತರಬೇತಿ ಇದೆ ಅಂತ ಹೇಳ್ತಾರೆ. ಇದರ ಮೊನ್ನೆ ಫೋನ್ ಮಾಡಿ ಕೇಳಿದ್ನಿ ಅವರಿಗೆ, ಬೂತ್ನಾಳದಾಗ ಶುಕ್ರವಾರ ದಿವಸ ಐತಿ ಬರಾಕತ್ತಿರ ಅಂದ್ರೆ ಸರ್, ಅದೊಂದು ತರಬೇತಿ ತಗೊಂಡ ಮೀನು ಹಾಕೊಂಡ್ಬಿಡ್ತೀನಿ ಸರ್. ಸಂಗಮೇಶ್ವರ, ತಮ್ಮ ತೋಟ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ವೈವಿಧ್ಯಮಯವಾದಂತಹ ಬೆಳೆಗಳನ್ನು ತಾವು ಬೆಳೆದಿರಿ ಮತ್ತೆ ಪದ್ದತಿಗಳನ್ನು ಕೂಡ ಅಳವಡಿಸಿಕೊಂಡಿದ್ದೀರಿ. ನಮ್ಮ ರೈತರಿಗೆ ತಾವು ಏನು ಮುಖ್ಯವಾದಂತಹದ್ದು ಈಗಿನ ಸಂದರ್ಭದೊಳಗೆ ಜೇನು ಕೃಷಿ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಬೆಳೆಗಳನ್ನು ಉಳಿಸುವಂತಹ ಕೆಲಸ ಇರಬಹುದು ಅಥವಾ ಇಳುವರಿ ಹೆಚ್ಚು ಮಾಡುವಂತಹದ್ದಿರಬಹುದು, ಜೇನು ಹುಳುಗಳ ಪಾತ್ರ ಬಹಳ ದೊಡ್ಡದದ. ಜೇನು ಕೃಷಿ ಮಾಡ್ತಾ ಮಾಡ್ತಾ ನೀವು ಒಂದು ಡಬ್ಬಿ ಹೋಗಿ 3 ಡಬ್ಬಿ ಮಾಡಿರಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಆಗುವಂತಹ ಒಂದು ವಿಚಾರ ತಾವು ಮಾತಾಡುವಾಗ ವ್ಯಕ್ತ ಮಾಡಿದ್ರಿ. ಜೇನು ಕೃಷಿ ಯಾವ ರೀತಿ ನಮ್ಮ ರೈತರಿಗೆ ಸಹಾಯ ಆಗಬಹುದು, ನೀವು ಅದನ್ನು ಯಾವ ರೀತಿ ಅಳವಡಿಸಿಕೊಂಡ್ರಿ, ಯಾವ ರೀತಿ ಅದು ನೀವು ಈಗ ಅದರ ಅನುಭವದ ನಮ್ಮ ರೈತರಿಗೆ ಹೇಳ್ತೀರಿ? ಆಕ್ಚುಲಿ ಜೇನು ಕೃಷಿ ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಸರ್. ಅದ್ರಾಗ ನಮ್ಮ ರೈತರಿಗೆ ಆಮೇಲೆ ಕೃಷಿ ಕ್ಷೇತ್ರಕ್ಕೆ ಜೇನಿನ ಅವಶ್ಯಕತೆ ಭಯಂಕರ ಇದೆ ಸರ್. ನಾವ್ ಯಾರು ತಿಳ್ಕೊಂಡಿಲ್ಲ, ಆದ್ರೆ ರೈತರಿಗೆ ಯಾರಿಗೆ ಗಮನಕ್ಕಿಲ್ಲ ಅನಿಸ್ತದ. ಈ ಭೂಮಿ ಮೇಲೆ ಜೇನ್ ಇಲ್ಲ ಅಂತಂದ್ರೆ ಇವತ್ತೇ ಜೇನಿನ ವಂಶ ಇವತ್ತೇ ನಾಶ ಆತಂದ್ರೆ ಸುಮಾರು 15-16 ವರ್ಷಕ್ಕೆ ನಮ್ಮ ಭೂಮಿ ಮೇಲೆ ಯಾವುದೇ ಒಂದು ಹಣ್ಣಿನ ಗಿಡ ಹಣ್ಣಾಗಲ್ಲ, ಯಾವುದೇ ಒಂದು ಕಾಳಿನ ಗಿಡ ಕಾಳು ಕೊಡೋದಿಲ್ಲ. ಯಾಕಂತಂದ್ರೆ ಪ್ರತಿಯೊಂದು ಗಿಡದ ಪರಾಗಸ್ಪರ್ಶವನ್ನ ಪರಾಗರೇಣುಗಳನ್ನ ಅದು ಕಾಳು ಆಗಂಗ್ ಮಾಡೋದೇ ಜೇನ್ ಸರ್. ಅದು ಯಾರ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ, ಪಾಪ ಅದು ತನ್ನ ಪಡಿಗೆ ತನ್ನ ಕೆಲಸ ಮಾಡ್ತಿರ್ತೈತಿ. ಅದು ನಮ್ಮ ಮಾನವ ಸಂಕುಲಕ್ಕೆ ಇಷ್ಟು ಅನುಕೂಲಕರ ಕೀಟ ಅಲ್ಲ ಸರ್, ಅದು ಭಯಂಕರ ಅನುಕೂಲಕರ ಕೀಟ ಸರ್. ಅದೇ ಕೇವಲ ನಾವು ಜೇನು ತುಪ್ಪಕ್ಕೆ ಮಾತ್ರ ನಾವು ಎಲ್ಲೋ ಒಂದು ಗೂಡನೆ ಜೇನು ಹಿಡಿದ್ರೆ ಅದೆಲ್ಲ ಗೂಡು ಹಾಳು ಮಾಡಿ ನಾವು ಜೇನು ತಕೊಂಡು ಬಂದ್ಬಿಡ್ತೀವಿ ಸರ್. ಆ ರೀತಿ ನಾವು ಮಾಡಬಾರ್ದು, ಅದು ಮಾಡಿದ್ರೆ ನಮಗೇ ಅಪಾಯ, ಅಂದ್ರೆ ನಮ್ಮ ರೈತ ಕುಲಕ್ಕೆ ಅಪಾಯ ಸರ್. ಅದು ಅದಕ್ಕಾಗಿ ನಾನು ಏನ್ ಹೇಳುದು ಸರ್, ಜೇನು ತುಪ್ಪ ಈ ಸದ್ಯಕ್ಕೆ ಶುದ್ಧವಾದ ಜೇನು ತುಪ್ಪ ಮಾರ್ಕೆಟ್ನಾಗ ಸಿಗುದೇ ಇಲ್ಲ ಸರ್. ಯಾವ್ಯಾವ ಮಾರ್ಕೆಟ್ನಾಗ ಏನೇನು ಹಾಕಿ ಬೆಲ್ಲದ ಪಾಕ ಹಾಕಿ ಜೇನು ತುಪ್ಪ ಕೊಡ್ತಾರೆ ಸರ್. ಕೇವಲ ಒಂದು ಒಳ್ಳೆ ಗುಣಮಟ್ಟದ ಜೇನು ತುಪ್ಪ ಸಿಗಬೇಕಂದ್ರೆ ನಮ್ಮಂತ ದೊಡ್ಡ ದೊಡ್ಡ ಅಥವಾ ಸಣ್ಣ ಪುಟ್ಟ ಜೇನು ಕೃಷಿಕರಿಂದ ಏನ್ ಜೇನು ತುಪ್ಪ ಸಿಗತೈತಿ ಅದೇ ಮಾತ್ರ ನೈಸರ್ಗಿಕವಾದಂತಹ ಜೇನು ಸರ್. ಆಮೇಲೆ ಜೇನು ತುಪ್ಪದಿಂದನೂ ನಮಗೆ ಆದಾಯ ಸಿಗ್ತದೆ ಸರ್. ಅದರ ಜೊತೆ ನಾವೇನ್ ನಮ್ಮ ಭೂಮಿಯೊಳಗೆ ನಮ್ಮ ಹೊಲದೊಳಗೆ ಏನು ನಾವು ಬೆಳೆಗಳನ್ನು ಹಾಕಿರ್ತೀವಿ ಆ ಬೆಳೆ ಇಳುವರಿನೂ ಕೂಡ ಒಂದು 20-30% ಹೆಚ್ಚಾಗ್ತದೆ ಸರ್ ನಾವು ಜೇನು ಸಾಕೋದ್ರಿಂದ. ಅದಕ್ಕಾಗಿ ನಾನು ಎಲ್ಲಾ ರೈತ ಬಾಂಧವದಲ್ಲಿ ಹೇಳೋದು ಏನಪ್ಪಾ ಅಂತಂದ್ರೆ ಅದು ಒಂದು ಉಪಕಸುಬನೂ ಆಗಬಹುದು ಸರ್. ಕೇವಲ ನಾವು ಮುಖ್ಯ ಕೃಷಿಯನ್ನ ಮಾತ್ರ ನಂಬಿಕೊಂಡಿವ್ ಅಂತಂದ್ರೆ ನಮ್ಮ ಎಲ್ಲ ಬೇಡಿಕೆಗಳು ಈಡೇರಿಸಿಕೊಳ್ಳಕ ಆಗೋದಿಲ್ಲ. ನಮ್ಮ ಮುಖ್ಯ ಕೃಷಿಯ ಜೊತೆ ಜೊತೆಗೆ ಈ ತರ ಜೇನು ಕೃಷಿ ಅಂತ ಉಪಕೃಷಿ ಬಳಸ್ಕೊಂಡಿವ್ ಸಹಿತ ನಮ್ಮ ಸಂತತಿನೂ ಒಳ್ಳೇದಾಗ್ತತಿ, ಆಮೇಲೆ ಜೀವನ ಸಂತತಿ ನಮ್ ತಿಂತಕ್ಕಂತ ಆಹಾರದ ಪ್ರಮಾಣ ಕೂಡ ಬೆಳೆ ಪ್ರಮಾಣ ಕೂಡ ಹೆಚ್ಚಾಗ್ತೈತೆ ಅಂತಕ್ಕಂತ ಮಾತನ್ನು ಹೇಳಿ ಎಲ್ಲಾ ರೈತ ಬಾಂಧವರು ಜೇನು ಕೃಷಿ ಮಾಡಬೇಕು ಅಂತಕ್ಕಂತ ವಿನಂತಿ ಮಾಡ್ಕೋತೀನಿ ಸರ್. ಸಂತೋಷ, ಈಗ ನಮ್ಮ ರೈತರು ಕೂಡ ಈ ಜೇನು ಕೃಷಿ ಬಗ್ಗೆ ಆಸಕ್ತಿ ವಹಿಸಬೇಕು. ಯಾಕಪ್ಪ ಅಂತಂದ್ರೆ ಬೆಳೆಗಳನ್ನ ನಾವು ಉಳಿಸಬೇಕು, ನಮ್ಮ ಭೂಮಿ ಮೇಲೆ ಈ ಗಿಡ ಮರಗಳು ಇರಬೇಕು, ಬೆಳೆ ಇರಬೇಕು ಅಂತಂದ್ರೆ ನಾವು ಜೇನು ಕೃಷಿ ಮಾಡಲೇಬೇಕು. ಇವತ್ತು ತಾವು ಹೇಳದಂಗ ಜೇನಿನ ಒಂದು ವಂಶ ನಿರ್ವಂಶ ಆಗುವಂತಹ ಒಂದು ಸಂದರ್ಭದ ಅದು ನಮ್ಮ ರಾಸಾಯನಿಕಗಳಿಂದ ಆಗ್ತಾ ಇದೆ. ಅದಕ್ಕೆ ರೈತರು ಈ ಕಡೆ ಗಮನ ಕೊಟ್ಟು ಏನ್ ತಾವು ಸಾವಯವ ಕೃಷಿ ಮೂಲಕ ಜೇನು ಕೃಷಿಯನ್ನ ಉಳಿಸುವಂತಹ ಒಂದು ಕೆಲಸ ಮಾಡ್ತಾ ಇದ್ರಿ, ತಮಗೆ ಅಭಿನಂದನೆಗಳು. ಈಗ ಇನ್ನೊಂದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ತಾವು ಹೇಳಿದ್ರಿ ಏನಂತಂದ್ರ ನಾಯಿಯ ತಳಿ ವರ್ಧನೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡಿವಿ ಅಂತೇಳಿ, ಯಾವ ರೀತಿ ತಾವು ಶುರು ಮಾಡ್ತಾ ಇದ್ರಿ? ಸರ್, ನಾನು ಆರಂಭದೊಳಗ ಒಂದು ಲ್ಯಾಬ್ರಡರ್ ರಿಟ್ರೈವರ್ ತಳಿದ ಒಂದು ಹೆಣ್ಣು ನಾಯಿ ತುಂಬಂದೀನಿ ಸರ್. ಅದ್ರ ಜೊತೆ ನಮ್ದು ಮುದೋಳ ಹೌಂಡ್, ನಮ್ಮ ಈ ಇತ್ತಿತ್ತಲಾಗ ಮಿಲಿಟರಿ ಒಳಗ ಅತ್ಯಂತ ಶಾನಾಕ್ಷವಾಗಿ ಕೆಲಸ ಮಾಡ್ತಕ್ಕಂತ ಮುದೋಳ ಹೊಂಡ ಅಂತಕ್ಕಂಥ ತಳಿನೂ ಕೂಡ ಒಂದು ತಗೊಂಡಿನಿ ಸರ್. ಅದ್ರ ಜೊತೆ ಪೊಮೊರೆನ್ ಅವ್ನ ಅಂತಂದಿನಿ ಸರ್. ಇನ್ನು ಮುಂದೆ ಇನ್ನೊಂದ್ ಎರಡು ಅತ್ಯಂತ ಸಿಟಿ ಒಳಗೆ ಜನಪ್ರಿಯವಾದಂತಹ ಸಿಟಿಯ ಜನರು ಎಲ್ಲರೂ ಸಾಕ್ತಕ್ಕಂತ ಇನ್ನೊಂದೆರಡು ಒಳ್ಳೆಯ ತಳಿಗಳನ್ನು ತಂದ. ಆ ತಳಿಯ ಅಭಿವೃದ್ಧಿನೂ ಆತು. ಯಾಕಂತಂದ್ರೆ ಸಂತತಿ ಪ್ರತಿಯೊಂದು ಮಾನವ ಜೊತೆ ಬೇರೆ ಬೇರೆ ಪ್ರಾಣಿಗಳ ಸಂತತಿನೂ ಕೂಡ ಅಭಿವೃದ್ಧಿ ಆಗಬೇಕು. ಅದ್ರ ಜೊತೆ ಅದ್ರ ತಳಿಯ ಅಭಿವೃದ್ಧಿನೂ ಆತು. ಆಮೇಲೆ ಅದರಿಂದ ನಮಗೊಂದು ಆದಾಯನೂ ಆತು. ಈಗ ಸಿಟಿ ಒಳಗೆ ಒಂದೊಂದು ಅದೊಂದು ಟ್ರೆಂಡ್ ಆಗಿಬಿಟ್ಟೈತೆ ಸರ್. ಪ್ರತಿಯೊಬ್ಬರು ಕೂಡ ಒಂದು ಹೊಸ ಮನೆ ಕಟ್ಟಿದ್ರೆ ಮೊದಲ ನಾಯಿ ತಗೊಂಬಂದು ಕಟ್ಕೋತಾರೆ ಸರ್. ಅದಕ್ಕೆ ಅಂತಹ ಜನರ ಪ್ರೀತಿ ಮಾಡ್ತಕ್ಕಂತ ಅಂತಹ ತಳಿಗಳನ್ನ ನಾನು ತಳಿ ಅಭಿವೃದ್ಧಿ ಮಾಡಿ ಅದ್ರ ಮೂಲಕನೂ ಕೂಡ ನಾವು ಆದಾಯವನ್ನು ಗಳಿಸಿಕೊಂಡು ನಮ್ಮ ಕೃಷಿ ಒಳಗೆ ಅನುಕೂಲ ಮಾಡ್ಕೋಬಹುದು ಸರ್. ಇದ್ರ ಜೊತೆಗೆ ತಾವು ಆಡು ಸಾಕಣೆನೂ ಮಾಡಬೇಕು ಅನ್ನುವಂತ ಒಂದು ವಿಚಾರ ಈಗಾಗಲೇ ಆಡು ಅದಾವ ತಮ್ಮು. ಆಮೇಲೆ ಕೋಳಿ ಸಾಕಣೆ ಮಾಡಬೇಕು ಅಂತ ಇದ್ರಿ. ಆಮೇಲೆ ಈಗಾಗಲೇ ಹೇಳದಂಗ ಮೀನು ಸಾಕಣೆ ಕೂಡ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಕೊಂಡಿರಿ. ಯಾವ ರೀತಿ ಮುಂದುವರಿತೀರಿ? ಸರ್, ನಾನು ಈಗಾಗಲೇ ಆಡು ಸಾಕಾಣಿಕೆ ಮಾಡ್ತಾ ಇದ್ದೀನಿ ಸರ್. ಒಂದು 10 ಆಡು ಅದಾವ ಸರ್. ನಾನು ತಂದಿದ್ದು ಆಕ್ಚುಲಿ 4 ಆಡು ಸರ್. ಆ 4 ಆಡು ಹೋಗಿ ಈಗ ಒಂದು ವರ್ಷನಾಗ ಒಂದು 10 ಆಡು ಆಗ್ಯಾವ ಸರ್. ಆಮೇಲೆ ನಾನು ಮುಂದಿನ ದಿನಮಾನದೊಳಗ 60x91 ಒಂದು ಕೃಷಿ ಹೊಂಡ ಹೊಡಿಸಿನಿ ಸರ್, ದೊಡ್ಡದು. ಆ ಹೊಂಡದ ಒಳಗಡೆನೆ ನಾನೊಂದು ಉತ್ತಮ ಗುಣಮಟ್ಟದ ಒಂದು ಕೋಳಿ ಶೆಡ್ ನಿರ್ಮಾಣ ಮಾಡೀನಿ ಸರ್. ಅದರೊಳಗೆ ಮಿನಿಮಮ್ ಒಂದು 200 ಜವಾರಿ ಕೋಳಿ ಹಿಡಿಬಹುದು ಸರ್. ಆ 200 ಜವಾರಿ ಕೋಳಿ ಜೊತೆ ಜೊತೆಗೆ ಲವ್ ಬರ್ಡ್ಸ್ ಅಂತಕ್ಕಂಥದ್ದು ಒಂದು ಹೊಸ ಅದೊಂದು ನಮ್ಮ ಜನರ ಹೊಸ ಟ್ರೆಂಡ್ ಸರ್. ಯಾವ ರೀತಿ ಜನರ ನಾಯಿ ತಂದು ಸಾಕೋತಾರೋ ಅದೇ ರೀತಿ ಲವ್ ಬರ್ಡ್ಸ್ ಗಳನ್ನ ಮನೆಯಲ್ಲಿ ಇಟ್ಕೊಂಡು ಅದನ್ನು ಪ್ರೀತಿ ಮಾಡ್ತಾ ಅದೊಂದು ಮಾಡ್ತಕ್ಕಂತ ಒಂದು ಸಂದರ್ಭ ಸರ್. ಅದಕ್ಕಾಗಿ ಕೋಳಿ ಫಾರ್ಮ್ ಕೆಳಗಡೆ ಕೋಳಿಗಳನ್ನ ಬಿಟ್ರೆ ಮೇಲ್ಗಡೆ ನಾನು ಸೆಕ್ಷನ್ ಮಾಡ್ಕೊಂಡಿನಿ ಸರ್. ಬೇರೆ ಬೇರೆ ಸೆಕ್ಷನ್ ಮಾಡ್ಕೊಂಡು 2 ಸೆಕ್ಷನ್ ದಲ್ಲಿ ಲವ್ ಬರ್ಡ್ಸ್ ಗಳನ್ನ ಹಾಕೊಂಡು ಮತ್ತೊಂದು ಸೆಕ್ಷನ್ ದಾಗ ಕೌಜಗದ ಸೆಕ್ಷನ್ ಮಾಡಿನಿ ಸರ್. ಆಮೇಲೆ ಬಹಳಷ್ಟು ಜನ ಈಗ ಕೋಳಿ ಏನ್ ಮಾಂಸ ತಿಂತಾರಲ್ಲ, ಕೋಳಿ ಮಾಂಸದ ಜೊತೆಗೆ ಕೌಜಗದ ಮಾಂಸ ತಿನ್ನೋರು ಬಹಳ ಇಷ್ಟಪಡ್ತಾರೆ ಸರ್. ಆಮೇಲೆ ಅದ್ರ ಬೆಳವಣಿಗೆನೂ ಕೂಡ ಭಯಂಕರ ಸ್ಪೀಡ್ ಆಗಿರ್ತೈತೆ ಸರ್. ನಮಗ್ ಜಲ್ದಿ ಈಲ್ಡ್ ಬರ್ತೈತಿ, ಆದಾಯ ಆಗ್ತೈತಿ ಅಂತ ವಿಚಾರ ಇಟ್ಕೊಂಡು ಆಮೇಲೆ ಅವ್ರ ತಳಿ ಅಭಿವೃದ್ಧಿನೂ ಆಗ್ತ ಸರ್. ಈಗ ಅವು ನಶಿಸಿ ಹೊಂಟಾವ್ ಸರ್, ಕೌಜಗ ಅಂತಕ್ಕಂಥದ್ದು ನಶಿಸಿ ಹೊಂಟಾವ್. ಅಂತಹ ಅಭಿವೃದ್ಧಿ ಆದಂತಹ ತಳಿಗಳನ್ನು ತಂದು ಅಕ್ಕ ಮತ್ತೆ ತಳಿ ಅಭಿವೃದ್ಧಿ ಮಾಡಿ ಅದ್ರ ಜೊತೆ ಜೊತೆಗೆ ಅವರ ತತ್ತಿಗಳನ್ನ ಮಾರಾಟ ಮಾಡೋದಾಗ್ಲಿ ಅಥವಾ ಅದನ್ನು ಮಾಂಸಕ್ಕಾಗಿ ಮಾರಾಟ ಮಾಡೋದಾಗ್ಲಿ, ಜೊತೆಗೆ ಲವ್ ಬರ್ಡ್ಸ್ ಗಳನ್ನ ಮಾರಾಟ ಮಾಡೋದಾಗ್ಲಿ, ಆಮೇಲೆ ಜೊತೆಗೆ ಜವಾರಿ ಕೋಳಿಗಳ ತತ್ತಿಗಳನ್ನಾಗ್ಲಿ ಅಥವಾ ಅದನ್ನು ಮಾಂಸಕ್ಕಾಗಿ ಮಾರಾಟ ಮಾಡೋದಾಗ್ಲಿ ಮಾಡಿ ಅದ್ರ ಜೊತೆ ಕೆಳಗಡೆ ಒಂದು ಸುಮಾರು 4,000-5,000 ಮೀನುಗಳನ್ನು ಬಿಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿನಿ ಸರ್. ಮಿನಿಮಮ್ ಒಂದು ತಿಂಗಳಲ್ಲೇ ಆ ಎಲ್ಲ ಕಾರ್ಯಗಳನ್ನು ನಾನು ಸಫಲ ಮಾಡ್ಕೋತೀನಿ ಸರ್. ಈಗ ಇಷ್ಟೆಲ್ಲ ಪದ್ಧತಿಗಳನ್ನ ತಾವು ಅಳವಡಿಸಿಕೊಂಡಿದ್ದೀರಿ ತಮ್ಮ ತೋಟದೊಳಗ, ಅದನ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ? ಎಲ್ಲ ಕಾಲಕಾಲಕ್ಕೆ ನಿರ್ವಹಣೆ ಆಗಬೇಕು, ವಿಲೇವಾರಿ ಆಗಬೇಕು, ಆಮೇಲೆ ಮಾರ್ಕೆಟಿಂಗ್ ಆಗಬೇಕು, ಇವೆಲ್ಲ ಸಾಕಷ್ಟು ಕೆಲಸಗಳು ಇದ್ದೇ ಇರ್ತಾವ. ಯಾವ ರೀತಿ ತಾವು ನಿರ್ವಹಣೆ ಮಾಡ್ತಾ ಇದ್ರಿ? ಯಾರ್ಯಾರು ನಿಮಗೆ ಸಹಾಯ ಮಾಡ್ತಾರೆ? ಸರ್, ನಾನು ಬೆಳಗ್ಗೆ 6 ಗಂಟೆಗೆ ತೋಟಕ್ಕೆ ಬಂದೆ ಅಂದ್ರೆ ಬೆಳಗ್ಗೆ 9:30 ತನಕ ಇರ್ತೀನಿ ಸರ್. ಆಮೇಲೆ ನಮ್ಮ ಮನೆಯವರು 9 ಗಂಟೆಯಿಂದ ಸಾಯಂಕಾಲ 5-6 ಗಂಟೆ ತನಕ ಅವರೇ ಇರ್ತಾರೆ ಸರ್. ಇಲ್ಲ, ಅವ್ರು ನೋಡ್ಕೋತಿರ್ತಾರ್ರಿ. ಆಮೇಲೆ ನಾನು ಡ್ಯೂಟಿ ಬಿಟ್ಟು ಬಂದು 6 ಗಂಟೆಗೆ ಬಂದು ಅವ್ರನ್ನ ಕರ್ಕೊಂಡು ಮತ್ತೆ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗ್ತೀನಿ ಸರ್. ಆಮೇಲೆ ತತ್ತಿ ಗಿತ್ತಿ ಮಾರಾಟ ಮಾಡೋದಾಗ್ಲಿ ಕೋಳಿಗಳಿಗೆ ಮಾರಾಟ ಮಾಡೋದು ಏನ್ ಕಷ್ಟ ಇಲ್ಲ ಸರ್. ಜವಾರಿ ಕೋಳಿ ಹುಡ್ಕೊಂಡು ಜವಾರಿ ತತ್ತಿ ಹುಡ್ಕೊಂಡು ಇಲ್ಲೇ ನಮ್ಮ ತೋಟಕ್ಕೆ ಬರ್ತಾರೆ ಸರ್. ನಮ್ಮ ತೋಟದಿಂದಾನೆ ನಾವು ಮಾರಾಟ ಮಾಡ್ತೀವ್ರಿ. ಆಮೇಲೆ ಮೊದಲೇ ಒಂದ್ಸರಿ ನಾನು ಮೀನಾ ಸಾಕಿನ ಸರ್. ಅದ ಭೂಮಿ ಮೇಲ್ಗಡೆ ಹೊಂಡ ಮಾಡಿದ್ದೆ. ಆ ಹೊಂಡದಾಗ ಮೀನಾ ಮಾಡಿದಾಗ ಆಗಸ್ಟ್ ಮೀನುಗಾರರು ಬಂದು ಇಲ್ಲೇ ಬಂದು ಹಿಡ್ಕೊಂಡು ನನಗೆ 100 ರೂಪಾಯಿ ಕೆಜಿ ಕೊಟ್ಟು ತಾವೇ ಹಿಡ್ಕೊಂಡು ಹೋಗಿದ್ರಿ. ಈಗ ಅದನ್ನೇ ನಾನು ಮಾಡ್ಕೊಂಡು ಈಗ ಭೂಮಿ ಒಳಗಡೆ ಮಾಡಿನಿ ಸರ್ ಹೊಂಡ. ಈಗ ಮೊದಲು ಚಿಕ್ಕದಿತ್ತು, 40x40 ಇತ್ತು. ಈಗ ಅದನ್ನ ನಾನು 60x90 ಹೊಂಡ ಮಾಡಿ ಜಾಸ್ತಿ ಸಂಖ್ಯೆಯ ಮೀನುಗಳನ್ನು ಬಿಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅದ್ ಮಾಡಿ ಸರ್. ಈ ತರ ನಾವು ಜವಾರಿ ಒಳಗೆ ಸಾವಯವದಾಗ ಬೆಳೆದೇವ ಅಂದ್ರೆ ನಾವೆಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಸರ್. ನಮ್ಮನ್ನು ಹುಡುಕೊಂಡು ಬಂದೇ ಬರ್ತಾರೆ ಸರ್. ಜನರಿಗೆ ಈಗ ಅರಿವಾಗಿದೆ, ನಾವು ವಿಷವನ್ನ ತಿನ್ನಕತ್ತೀವಿ, ಆ ವಿಷ ತಿನ್ನೋದು ಬಿಡಬೇಕು, ಬಿಟ್ಟು ನಾವು ಕೇವಲ ಅಮೃತವನ್ನ ಮಾತ್ರ ಸ್ವೀಕಾರ ಮಾಡಬೇಕು ಅಂತಕ್ಕಂತ ವಿಚಾರ ಅವರಿಗೆ ಬಂದ ಸರ್. ಸಾಕಷ್ಟು ಜನ ದುಡ್ಡನ್ನು ಗಳಿಸ್ಕೊಂಡ್ರೆ ಸರ್, ದುಡ್ಡು ಇದೆ ಅವ್ರ ಹತ್ರ, ಬಟ್ ಆರೋಗ್ಯ ಇಲ್ಲ. ಅದಕ್ಕಾಗಿ ಅವ್ರಿಗೆ ಈಗ ಅವೇರ್ನೆಸ್ ಬಂದದ, ನಾವು ದುಡ್ಡು ಗಳಿಸೋದ್ ಬಿಡಬೇಕು, ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ವಿಚಾರ ಇಟ್ಕೊಂಡು ನಮ್ಮಂತ ಸಾವಯವ ಕೃಷಿಕರ ಕಡೆ ಅವ್ರು ಬಂದೇ ಬರ್ತಾರೆ ಸರ್, ಬರ್ತಾ ಇದ್ದಾರೆ. ಮುಂದಿನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ನಮ್ಮ ಸಾವಯವ ಕೃಷಿಕರು ಏನೇನ್ ಬೆಳೆದಿರ್ತಾರ ಎಲ್ಲಾ ಪದಾರ್ಥಗಳನ್ನಾಗ್ಲಿ ಈ ತರ ತತ್ತಿಗಳನ್ನಾಗ್ಲಿ ಕೋಳಿಗಳನ್ನಾಗ್ಲಿ ತೆಗೆದುಕೊಂಡು ಹೋಗಿ ಹೋಗ್ತಾರ ಅಂತಕ್ಕಂಥ ಆತ್ಮವಿಶ್ವಾಸ ನನಗೆ ಸರ್. ಈಗ 2.5 ಎಕರೆ ಜಮೀನು, ಇಷ್ಟು ಜಮೀನೊಳಗ ಒಂದು ವರ್ಷ ಒಂದು ಸರಾಸರಿ ಆದಾಯ ಅನ್ರಿ, ಇಳುವರಿ ಅಂತನ್ರಿ, ಯಾವ ರೀತಿ ತಾವು ತಗೊಳ್ತಾ ಇದ್ರಿ? ಸರ್, ನನಗೆ ಫಸ್ಟ್

ಬೇಕಾದ ಕಟಗೆ ಹೊರದ ತೊಂಡರೆ ಮಾಡಮ್ಮ ಶಾಂತಾಬಾಯಿ ಅಣವೀರ್ ಹಂಗರ್ಗಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳುತ್ತಿರುವಿರಿ. ಅದನ್ನ ಕೃಪಾಯಲಿಂದ ಹುಟ್ಟಿ ಬಂದನೋ ಈಶ್ವರಾಜರಾಗೇ ಗವರ ಗ್ರಾಮದೊಳು ಜಲಸೆ ಬಂದನೋ ತಾಲೂಕ ದೇವರಿಗೆ ಗವರ ಗ್ರಾಮದೊಳು ಜಲಸೆ ಬಂದನೋ ತಾಲೂಕ ದೇವರಿಗೆ ಬಂದನೋ